ಮಾಲೀಕರಿಗೆ ಕೆಲವೊಂದೆರಡು ಮುನ್ನೆಚ್ಚರಿಕೆ ಕೊಡಬೇಕು ಅಂತಕ್ಕಂಥದ್ದು, ಈ ಕೆಲವು ಬದಲಾವಣೆಗಳು ಮಾಡಿಕೊಳ್ಬೇಕು ಅಲ್ಲಿರ್ತಕ್ಕಂಥ ನರ್ಸರಿಗೆ ಬರ್ಕೊಡ್ತಕ್ಕಂಥ ಏನು ಮಾಲೀಕರಿರ್ತಾರೆ ಅವ್ರು ಸ್ವಲ್ಪ ಕೆಲವು ಬದಲಾವಣೆ ಮಾಡಿಕೊಂಡ್ರೆ ರೈತರಿಗೆ ಹೆಚ್ಚು ಉಪಯೋಗ ಆಗ್ತಕ್ಕಂಥ ಏನ್ ಬದಲಾವಣೆ ಬರಬೇಕು ಅವರಲ್ಲಿ, ಏನ್ ಬದಲಾವಣೆ ಬರಬೇಕು ಅಂತಂದ್ರೆ ಈ ಇವಾಗ ಟ್ರೈನ್ ಅಲ್ಲಿ ನಡೀತಕ್ಕಂಥ ಕ್ರಮ, ಟ್ರೈನ್ ಅಲ್ಲಿ ಬೆಳಿಗ್ಬೇಕಾದ್ರೆ ಏನ್ ಮಾಡ್ತಾರೆ ಕಾಯಿಲ್ ಕುಚ್ಚು ಉಪಯೋಗಿಸ್ತಾರೆ, ಇಬ್ಬರಿಗೆ ಕಾಯಿಲ್ ಕುಚ್ಚು ಉಪಯೋಗಿಸ್ತಾರೆ. ಆ ಕಾಯಿಲ್ ಕುಚ್ಚಿಗೆ ನಾನು ಒಂದು ನೂರು ಒಂದು ಟನ್ ಕಾಯಿಲ್ ಕುಚ್ಚು ಅಂತ ತಗೊಂಡ್ರು ಅಂತ ಒಂದು ಟನ್ ಕಾಯಿಲ್ ಕುಚ್ಚು ತಗೊಳ್ಬೇಕು, ಒಂದು ಟನ್ ಕಾಯಿಲ್ ಕುಚ್ಚಿಗೆ ಒಂದು ಕೆಜಿಯಷ್ಟು ಪ್ರಚೋದಕ್ಕಂಥ ಜೈವಿಕ ಸಿಲಿಂಡರ್ ಮಿಶ್ರಣ, ಅದ್ರ ಜೊತೆಲಿ ಒಂದು ಕೆಜಿಯಷ್ಟು ಸೂಡೋಮೋನಸ್ ಜೈವಿಕ ದುಂಡಾಣನಾಶಕವನ್ನ ಮಿಶ್ರಣ ಮಾಡಿ ಬಚ್ಚಿದ್ರೆ ಅಂತಂದ್ರೆ ಎಸ್ಪೆಷಲಿ ಬೇರಿಂದ ಬರ್ತಕ್ಕಂಥ ರೋಗಗಳು ಅಥವಾ ಕಾಯಿಲ್ ಕಿತ್ತು ಬರ್ತಕ್ಕಂಥ ರೋಗಗಳು ಕಡಿಮೆ ಆಗೋದ್ರೊಂದಿಗೆ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ಇನ್ನೊಂದು ನಾನು ಬದಲಾವಣೆ ಹೇಳಲಿಕ್ಕೆ ರೈತರುಗಳಿಗೆ, ಯಾಕಂದ್ರೆ ರೈತರುಗಳು ಯಾಕಿದೆ ಏನ್ ಬದಲಾಗಬೇಕು ಅಂತಂದ್ರೆ ಸಮಾಜವಾಗಿ ನಷ್ಟದಿಂದ ಬಂದ ತಕ್ಷಣ ನಷ್ಟದಿಂದ ಬಂದ ನಾಟಿ ಮಾಡಿಬಿಡ್ತಾರೆ ಜಮೀನುಗಳಿಗೆ. ಇದು ಸರ್ವಸಾಮಾನ್ಯವಾಗಿ ನಾವು ನೋಡ್ತಕ್ಕಂತ ಒಂದು ಸಂದರ್ಭಗಳು ಕಾಣ್ತಾ ಇರ್ತದೆ. ಬಟ್ ಇಲ್ಲಿ ಏನ್ ಬದಲಾವಣೆ ಬೇಕು ಅಂತ ಅನ್ನೋದು ಹೇಳಿದ ರೈತರಿಗೆ, ಯಾರು ನೇರವಾಗಿ ನರ್ಸರಿಯಿಂದ ತಂದು ಜಮೀನಿಗೆ ತಕ್ಷಣ ನಾಟಿ ಮಾಡಬಾರ್ದು ಅಂತಂದ್ರೆ ನರ್ಸರಿ ಒಳಗ ಏನ್ ಬೆಳೆಸಿರ್ತಾರಲ್ಲ ಸಸಿಗಳು, ಒಂದು ನಿರ್ದಿಷ್ಟ ಉಷ್ಣಾಂಶದೊಳಗ ಒಂದು ನಿರ್ದಿಷ್ಟ ರಿಲೇಟಿವ್ ಹವಾಮಾನದೊಳಗ ರಿಲೇಟಿವ್ ಆದ್ರತೆ ಒಳಗೆ ಬೆಳೆದಿರ್ತಾವ, ಒಂದು ನೆರಳಿರ್ತಕ್ಕಂಥ ಜಾಗ, ಯಾಕಂದ್ರೆ ಅದು ನರ್ಸರಿಗಳಿರ್ತಕ್ಕಂಥ ಜಾಗ ನೆರಳು ಮೇಂಟೈನ್ ಮಾಡಿರ್ತಾರೆ, ಅಲ್ಲಿ ಒಂದು ಲಿಮಿಟೆಡ್ ಒಂದು ಉಷ್ಣಾಂಶ ಒಂದು ಒಂದು ಉಷ್ಣಾಂಶ ಇರ್ತದೆ, ಒಂದು ಆದ್ರತೆ ಕೂಡ ಒಂದು ಒಂದು ಜಾಸ್ತಿ ಜಾಸ್ತಿ ಆದ್ರತೆ ಇರೋದಿಲ್ಲ ಅಂತಕ್ಕಂಥದ್ದು. ಅಲ್ಲಿ ಆ ಆದ್ರತೆ ಮರಗಳ ತಂದ ತಕ್ಷಣ ಆದ್ರತೆ ಬದಲಾಗ್ಬಿಡುತ್ತೆ, ಅಲ್ಲಿರ್ತಕ್ಕಂಥ ಕಂಪ್ಲೀಟ್ ಚಿತ್ರಣ ಏನಿರ್ತದೆ ಕ್ಲೈಮೆಟಿಕಲ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತೀವಿ ನಾವು, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತೀವಿ, ಉದಾಹರಣೆಗೆ ಉಷ್ಣಾಂಶ ಆಗಿರ್ಬೋದು ಆದ್ರತೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಅವೆಲ್ಲವೂ ಹೊರಗಡೆ ತಂದ ತಕ್ಷಣ ಬದಲಾಗೋದ್ರಿಂದ ಅದರ ಬೆಳವಣಿಗೆ ಮೇಲೆ ವ್ಯತಿರಿಕ್ತ ಪರಿಣಾಮ. ಅದರಿಂದ ರೈತರು ನರ್ಸರಿಯಿಂದ ತಂದ ಮೇಲೆ ಆಗ ಜಮೀನಿನಲ್ಲಿ ನಾಟಿ ಮಾಡಬೇಕು ಅಂತ ಇರ್ತಾರೆ, ಆ ಜಮೀನಿನ ಜಾಗದ ಒಂದು ಸ್ವಲ್ಪ ಎಲ್ಲ ನೆರಳಿರ್ತಕ್ಕಂಥ ಬಿಸಿ ಬೀಳ್ತಕ್ಕಂಥ ಸ್ವಲ್ಪ ಜಾಗದಲ್ಲಿ ಕನಿಷ್ಠ 24-48 ಗಂಟೆ ಹಾಗೆ ಇಡಬೇಕಾದ್ರೆ ಈ ಒಂದು ಬದಲಾವಣೆ ಬರಬೇಕು. ಅಂದ್ರೆ ನೇರವಾಗಿ ನಾಟಿ ಮಾಡೋದ್ರ ಬದಲಾಗಿ ಒಂದಿಂದ ಎರಡು ದಿವಸ ಆ ಬೆಳಿತಕ್ಕಂಥ ಜಮೀನ ಸ್ವಲ್ಪ ನೆರಳಿರ್ತಕ್ಕಂಥ ಜಾಗದ ಗಿಡದ ನೆರಳಿರ್ತಕ್ಕಂಥ ಜಾಗದಲ್ಲಿ ಹಾಗೆ ಇಟ್ರಿ ಅಂತಂದ್ರೆ ಈ ಕಾಲಿಟ ಹಾರ್ಡ್ನಿಂಗ್ ಅಂತ, ಹಾರ್ಡ್ನಿಂಗ್ ಅಂದ್ರೆ ಆ ಜಾಗಕ್ಕೆ ಆ ಗಿಡಗಳನ್ನ ಬೆಳಿತಕ್ಕಂಥ ಜಾಗಕ್ಕೆ ಗಿಡಗಳನ್ನ ಹೊಂದಿಕೆ ಮಾಡ್ತಕ್ಕಂಥ ಒಂದು ರೀತಿ ಒಂದು ಪ್ರಮೇಯ, ಆ ರೀತಿ ಮಾಡಿ ನಾಟಿ ಮಾಡಬೇಕು ಅಂತಕ್ಕಂಥ ರೈತರು ಬರಬೇಕು ಅಂತಕ್ಕಂಥ ಈ ಒಂದು ವಿಚಾರ ರೈತರಿಗೆ. ಇನ್ನೊಂದು ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತಪ್ಪು ಎಲ್ಲಿ ಮಾಡ್ತಾರೆ ಅಂತ, ಆ ಸಂದರ್ಭದಲ್ಲಿ ನಾನೇನಂತಂದ್ರೆ ನಾಟಿ ಮಾಡ್ತಕ್ಕಂಥ ಹಿಂದಿನ ದಿವಸ, ಒಂದು ಉದಾಹರಣೆಗೆ ನಾಳೆ ನಾಟಿ ಮಾಡ್ತೀವಿ ಅನ್ನೋದಾದ್ರೆ ನಾಟಿ ಮಾಡ್ತಕ್ಕಂಥ ಹಿಂದಿನ ದಿವಸ ಏನಿದೆ ಆ ಹಿಂದಿನ ದಿವಸ ಒಂದು ಸಿಂಪರಣೆ ಸಸಿ ಮಡಿ ಟ್ರೇಸ್ಗಳಿಗೆ ಸಿಂಪರಣೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆ, ಯಾಕಂದ್ರೆ ಕೆಲವೊಂದ್ಸಲ ಸಸಿ ಮಡಿಯೊಳಗನೆ ಕೆಲವು ರೋಗಾಣುಗಳು ನೋಡುತ್ತಾರೆ ಕೆಲವೊಂದ್ಸಲ, ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಕಾಸ್ಟೋ ಮೊಸಾಯಿಕ್ ವೈರಸ್ ಅಂತ ಬರುತ್ತೆ ಸಮಗ್ರ ಸ್ಪಾಟ್ ಅಲ್ಲಿ ಬೀಳ್ತಾರೆ, ಅದು ಸಸಿ ಮಡಿಯಲ್ಲೇ ಬಂತು ಅಂತಂದ್ರೆ ಆ ನಂಜು ರೋಗ ನಂಜಾಣ ರೋಗ ಸಮಗ್ರ ಸ್ಪಾಟ್ ಅಲ್ಲಿ ಬೀಳ್ತ ವೈರಸ್ ಅಂತಕ್ಕಂಥ ಕಾಸ್ಟೋ ವೈರಸ್ ಏನ್ ಬಂದ್ರೆ ಅದು ನಾಟಿ ಮಾಡಿ ಇತ್ತು ಅಂದ್ರೆ ಅದ್ರ ಗುರ್ತಿಸ್ಕೊಂಡಿರ್ತಕ್ಕಂಥ ಲಕ್ಷಣ ಕಂಡು ಬಂದಿರತಕ್ಕಂಥದ್ದು ಯಾವಾಗ ಅಂತಂದ್ರೆ ಅದ್ರ 20-25 ದಿವಸ ಆದ ನಂತರ ರಕ್ಷಣೆ ಕಂಡು ಬರುತ್ತೆ. ಅಂದ್ರೆ ಸಸಿ ಮಡಿಯೊಳಗನೆ ಅಂದ್ರೆ ನರ್ಸರಿ ತಂದು ನರ್ಸರಿಲ್ಲೇ ಈ ಲಕ್ಷಣ ನೋಟಿಸ್ ಆಗಿತ್ತು ಅಂದ್ರೆ ನಾಟಿ ಮಾಡಿದ 25 ದಿವಸ ಮೇಲೆ ಆ ರೋಗ ಲಕ್ಷಣ ಕಾಣುತ್ತೆ, ಅಂದ್ರೆ ಅದನ್ನ ಹರಡೋ ರೀತಿ ಮುಂದೆ ಹರಡಬಾರ್ದು ಅನ್ನೋ ರೀತಿಯಿಂದ ಏನ್ ಮಾಡಿ ರೈತರು ನಾಟಿ ಮಾಡೋದಕ್ಕಿಂತ ಇನ್ನೊಂದು ದಿವಸ ಮುಂಚಿತವಾಗಿ ಒಂದ್ ಸಿಂಪರಣೆ ಕೊಟ್ಕೊಳ್ರಿ. ಯಾವ್ದು ಅಂತಂದ್ರೆ ಮಾರ್ಕೆಟ್ ನೊಳಗೆ ಇಮಿಡಿಯೇಟ್ ಕ್ಲೋಪೇಂಟ್ ಅವೈಲಬಲ್ ಇದೆ, ಅಂದ್ರೆ ಕಾನ್ಫಿಡರ್ ಮಾರ್ಕೆಟ್ ನೊಳಗೆ ಲಭ್ಯ ಇರ್ತಕ್ಕಂಥದ್ದು ಕಾನ್ಫಿಡರ್ ಅಂತ ಹೇಳ್ತಾರೆ ಟ್ರೀಟ್ಮೆಂಟ್ ಅಲ್ಲಿ, ಕಾನ್ಫಿಡರ್ ಪಾಯಿಂಟ್ ಕ್ರೀಮ್ ಅಲ್ಲಿ ಅಂದ್ರೆ 1 ml 3 liter ನೀರಿಗೆ ಹಾಕಿ ಜೊತೆಲಿ ಕಾರ್ಬನ್ ಡೈ ಸಾಫ್ ಅಂತ ಪ್ರಾಡಕ್ಟ್ ಸಿಗ್ತದೆ, ಸಾಫ್ ಅಂದ್ರೆ ಕಾರ್ಬನ್ ಡೈ ಆಕ್ಸೈಡ್ ಸಸ್ಯ ಬ್ಯಾಂಕ ಜಬ್ಬು ಸಿಲಿಂಡರ್ ಮಿಕ್ಸ್ ಸಂಯುಕ್ತ ಮಿಶ್ರಣ ಒಂದು ಅದು ಸಿಲಿಂಡನಾಶಕ ಕಾರ್ಬನ್ ಡೈ ಆಕ್ಸೈಡ್ 1 g/L ಅಂದ್ರೆ ಸಾಫ್ ಅಂತಕ್ಕಂಥದ್ದು 1 g/L ಪ್ಲಸ್ ಇಮಿಡೋಕ್ಲೋಪಿಡ್ ಅಂತಕ್ಕಂಥದ್ದು 1 ml/3 liter ಹಾಕಿ ನಾಟಿ ಮಾಡಿ ಇನ್ನೂ ಒಂದು ಸಿಂಪರಣೆ ಮಾಡಿದ್ರೆ ಯಾವುದೇ ರೋಗಗಳು ಹರಡ್ತಕ್ಕಂಥ ಕೀಟ ಇರಬಹುದು ಮತ್ತು ರೋಗದ ಅದನ್ನ ನಿಲ್ಲಿಸ್ತದೆ, ಅಲ್ಲಿಗೆ ಆ ರೋಗದ ಅಂಶ ಕಡಿಮೆ ಆಗ್ತದೆ, ಕೀಟದ ಅಂಶ ಕೂಡ ಹರಡೋದನ್ನ ಮುಂದೆ ಕಡಿಮೆ ಆಗುತ್ತೆ. ಯಾಕೆ ಹೇಳ್ತೀನಿ ಅಂತ ಈ ಸಂದರ್ಭದಲ್ಲಿ ಈ ಸಿಂಪರಣೆ ಮಾಡ್ಲಿಕ್ಕೆ ಬಹಳ ಸೂಕ್ತ, ಬಟ್ ಒಂದು ಸ್ಪ್ರೇ ಇತ್ತಂದ್ರೆ ಒಂದು ಟ್ಯಾಂಕ್ ಅಲ್ಲಿ ಎಲ್ಲ ಮುಂದೆ, ಬಟ್ ಈ ರೋಗ ಮುಂದ್ಕೊಳ್ತು ಅಂತಂದ್ರೆ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಮತ್ತೆ ಸಮಯ ಜಾಸ್ತಿ ಬೇಕು, ಖರ್ಚು ಕೂಡ ಹೆಚ್ಚು. ಅದಕ್ಕಿಂತ ಇದನ್ನ ಒಂದು ಬದಲಾವಣೆ ಬಂದ್ರೆ ಒಳ್ಳೇದು ಅಂತ ಎಲ್ಲ ರೈತರುಗಳಿಗೆ ನಾನು ಇದನ್ನ ಕಷ್ಟಪಡ್ತಕ್ಕಂಥದ್ದು, ಇದನ್ನ ಮಾಡ್ಬೇಕು ಅಂತಕ್ಕಂಥದ್ದು ಇದು ಒಂದು ಬದಲಾವಣೆ ರೈತರಿಗೆ ಬರುತ್ತೆ. ಅಯ್ಯೋ ಬಾ ನಾಟಿ ಮಾಡ್ಲಿಕ್ಕೆ ಸಮಯ ಸಿಕ್ತು ಅಂತ ಜೂನ್ ಜುಲೈ ಈಗಲಾಗಿ ಎಲ್ಲರಿಗೆ ನಮ್ಮ ಆದ್ರೆ ಎಸ್ಪೆಷಲಿ ಈ ಚಾಮರಾಜನಗರ ಸರೌಂಡಿಂಗ್ಸ್ ಅವರಿಗೆ ಸುತ್ತಮುತ್ತ ಇರ್ತಕ್ಕಂಥವ್ರಿಗಾದ್ರೆ ಮೇ 15ರಿಂದ ಜೂನ್ ಅಲ್ಲಿ ಇಲ್ಲಿರ್ತಕ್ಕಂತ ಸಿಚುವೇಶನ್ ಅಂದ್ರೆ ನೀವು ಜೂನ್ ಜುಲೈ ಹೊರತುಪಡಿಸಿ ಅಂತಂದ್ರೆ ಅಕ್ಟೋಬರ್ ನವೆಂಬರ್ ಅದು ಹೊರತುಪಡಿಸಿ ಅಂತಂದ್ರೆ ಜನವರಿ ಪ್ರಭೃತಿ ಕೂಡ ನಾಟಿ ಮಾಡಲಿಕ್ಕೆ ಬಹಳ ಸೂಕ್ತ ಅಂತ ನೆಕ್ಸ್ಟ್ ಬರ್ತಾರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನ್ ಬದಲಾವಣೆ ಆಗಬೇಕು ರೈತ ಇನ್ನೊಂದು ನಾಟಿ ಮಾಡಬೇಕು ಅಂತಕ್ಕಂಥ ಯಾವ ಜಮೀನು ಗೊತ್ತಿರ್ತೀರಿ, ಉದಾಹರಣೆಗೆ ನಾನು ಒಂದ್ ಎಕರೆ ನಾಟಿ ಮಾಡ್ತೀನಿ ಸಮಸ್ಯೆ ಅಂತ ಗೊತ್ತಿದ್ರೆ ಆ ಜಮೀನಿಗೆ ಮುಂಚಿತವಾದ ಸಗಣಿ ಗೊಬ್ಬರನ್ನ ಬಳಸೋದನ್ನ ಪ್ರಾಕ್ಟೀಸ್ ಮಾಡ. ಯಾಕಂದ್ರೆ ಸಗಣಿ ಗೊಬ್ಬರದ ಬಳಕೆ ಇತ್ತೀಚೆಗೆ ಬಹಳಷ್ಟು ಕಡಿಮೆ ಆಗ್ಬಿಟ್ಟಿದೆ. ಒಂದ್ ಎಕರೆ ಬೆಳಿತೀನಿ ಅಂತಂದ್ರೆ ಈ ಸಂಕರಣ ತಳಿಗಳು ನಾವು ಬೆಳಿತೀನಿ ಅಂದ್ರೆ 15 ಟನ್ ಅಷ್ಟು ಸಗಣಿ ಗೊಬ್ಬರ ಒಂದ್ ಎಕರೆಗೆ ಬಳಸ 15 ಟನ್. ಯಾಕೆ ಸಗಣಿ ಗೊಬ್ಬರ ಮುಂಚಿತವಾಗಿ ಬಳಸಬೇಕು ಅಂತಕ್ಕಂಥದ್ದು ಬಹಳಷ್ಟು ರೈತರಿಗೆ ಯಾಕೆ ಬಳಸಬೇಕು ಮುಂಚಿತವಾಗಿ, ಯಾಕಂದ್ರೆ ಸಗಣಿ ಗೊಬ್ಬರವನ್ನ ಮುಂಚಿತವಾಗಿ ಬಳಸೋದ್ರಿಂದ ನೇರವಾಗಿ ನೀವು ಸಗಣಿ ಗೊಬ್ಬರ ಕೊಟ್ಟ ತಕ್ಷಣ ಗಿಡ ನೇರವಾಗಿ ಸಗಣಿಯನ್ನೇ ತಗೊಳಕ್ಕೆ ಪ್ರಾರಂಭ ಮಾಡುದಿಲ್ಲ. ಅಂದ್ರೆ ಸಗಣಿ ಕಳಿಬೇಕು, ಕಳೆದ ಸಗಣಿಗಳು ನಿರಂತರವಾಗಿ ಗಿಡಕ್ಕೆ ಬೇಕಾದಂತ ರೀತಿ ಒಳಗ ಒಂದು ಜೀವನ ದ್ರವ್ಯ ವಸ್ತುವಾಗಿ ಗಿಡಕ್ಕೆ ಸಿಗಬೇಕು. ಅಂದ್ರೆ ಸಗಣಿ ಕಳತು ಕಳತು ಅದಕ್ಕೆ ಬೇಕಾದಂತ ರೀತಿ ಅಂದ್ರೆ ಲಾಸ್ಟ್ ನಾವು ಯೂನಿಕ್ ಆಸಿಡ್ ಅಂತ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಇವತ್ತು ನೇರವಾಗಿ ಕೆಲವು ಮಾರಾಟಗಾರರು ನೇರವಾಗಿ ಯೂನಿಕ್ ಆಸಿಡ್ ಅನ್ನು ಮಾರಾಟ ಮಾಡ್ತಾರೆ. ಅಂದ್ರೆ ಯೂನಿಕ್ ಆಸಿಡ್ ಇಸ್ ಎಂಡ್ ಪ್ರಾಡಕ್ಟ್, ಕಡೆಯ ವಸ್ತು, ಸಗಣಿ ಅಂಶದ ಕಡೆಯ ವಸ್ತು ಗಿಡಕ್ಕೆ ಬೇಕಾದಂತ ರೀತಿ ಒಳಗೆ ಸಿಗತಕ್ಕಂಥದ್ದು ಒಂದು ವಸ್ತು. ಅದು ಅದು ಸಗಣಿ ಗೊಬ್ಬರ ಮೂಲ. ಅದಕ್ಕೆ ನೀವು ಸಗಣಿ ಗೊಬ್ಬರ ಒಂದ್ ತಿಂಗಳು ಮುಂಚಿತವಾಗಿ ಕೇಳಿದ್ರೆ ಕಳಿಲಿಕ್ಕೆ ಆಗ್ತದೆ. ಅದ್ರಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು, ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಗಳು ಆಗಿರ್ತಕ್ಕಂಥ ಸಗಣಿ ಗೊಬ್ಬರನ್ನ ಕಳಿಲಿಕ್ಕೆ ಕಳಿಸಿ ಗಿಡಕ್ಕೆ ಬೇಕಾದಂತ ರೀತಿ ನಿಗದಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಮುಂಚಿತವಾಗಿ ಸಗಣಿ ಗೊಬ್ಬರನ್ನ 15 ಟನ್ ಸಗಣಿ ಗೊಬ್ಬರನ್ನ ಬಳಕೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಅಂತಕ್ಕಂಥದ್ದು. ಜಾಸ್ತಿ ರೈತರು ಬಳಸ್ತಾ ಇಲ್ಲ ಇವತ್ತಿನ ದಿನದಲ್ಲಿ. ನಾನು ರೈತರಿಗೆ ಸ್ವಲ್ಪ ಬದಲಾವಣೆ, ಇದರಲ್ಲಿ ಕೆಲವು ಬದಲಾವಣೆಗಳು ಬರಲಿ, ಯಾವ ರೀತಿ ಸಗಣಿ ಗೊಬ್ಬರನ್ನ ಬಳಸಬೇಕು ಅಂತ ಹೇಳಿ ಸ್ಪಷ್ಟಪಡ್ತೀನಿ. ಉದಾಹರಣೆಗೆ 15 ಟನ್ ಸಗಣಿ ಗೊಬ್ಬರ ಹಾಕ್ತೀವಿ, ಬಟ್ ಇದನ್ನ ನಾವು ಟ್ರಾಕ್ಟರ್ಲ್ಲಿ ತಗೊಂಡ್ರೆ ಒಂದು 2-2.5 ಟನ್ ವರೆಗೂ, ಒಂದು ಟ್ರಾಕ್ಟರ್ ತಗೊಂಡ್ರೆ 2.5 ಟನ್ ವರೆಗೂ ಸಗಣಿ ಗೊಬ್ಬರ ಬರ್ತದೆ, ಒಂದು 2-2.5 ಟನ್. ಆ ಸಗಣಿ ಗೊಬ್ಬರನ್ನ ಏನ್ ಮಾಡ್ಬೇಕು ರೈತರು ಅಂತಂದ್ರೆ, ಯಾವ್ದಾದ್ರೂ ನಾಟಿ ಮಾಡಲು ಮುಂಚಿತವಾಗಿ ಒಂದು ಗಿಡದ ನೆರಳಲ್ಲಿ ಹಾಕ್ತದೆ ಸಗಣಿ ಗೊಬ್ಬರನ್ನ ಗಿಡದ ನೆರಳಲ್ಲಿ ಹಾಕ್ತದೆ. ಗಿಡದ ನೆರಳಲ್ಲಿ ಹಾಕಿ ಆ ಸಗಣಿ ಗೊಬ್ಬರಕ್ಕೆ ಟ್ರೈಕೋಡರ್ಮ 1 ಕೆಜಿ ಟ್ರೈಕೋಡರ್ಮನ್ನ 1 ಕೆಜಿ ಸೋಡೋಮೋನ. ನಾ ಇನ್ನೊಂದು ಸ್ಪಷ್ಟಪಡಿಸ್ತೀನಿ ಅಲ್ಲಿ ರೈತರು ಇನ್ನೊಂದು ಜೊತೆಗೆ, ಯಾಕಂದ್ರೆ ಕೆಲವೊಂದ್ಸಲ ಸಗಣಿ ಗೊಬ್ಬರದೊಳಗ ಬೊಣ್ಣೆ ಹುಳು ಬಾಧೆ ಕೂಡ ಜಾಸ್ತಿ ಕಂಡು ಬೊಣ್ಣೆ ಹುಳು ನಮ್ಗೆ ವರ್ಷದಲ್ಲಿ ನಾನು ಸಂಬಂಧ ನಮ್ಗೆ ಬೊಣ್ಣೆ ಹುಳು ಅಂತ ಹೇಳಿದ ನೆನಪಾಗ್ತೀನಿ. ಒಂದು ಬೊಣ್ಣೆ ಹುಳು ವರ್ಷದಲ್ಲಿ ಒಂದೇ ದಿವಸ ಮಾತ್ರ ಭೂಮಿಯಿಂದ ಹೊರಗೆ ಬರೋದಲ್ಲದೆ ಮೊದಲ ವರ್ಷದ ಮುದ್ದೆ ಮೊದಲ ಮಳೆ ಬರೋದು ಬಂದು ಒಂದ್ಸಲ ಬಂದು ನೀವು ಅಲ್ಲೇ ಗಂಡೆಯಲ್ಲಿ ಕೂತ್ಕೊಂಡು ತೆರಿಸ್ಬೇಕು, ಏನು ಕ್ರಿಯೆಗಳು ನೆನೆಸ್ಬಿಟ್ಟು ಮತ್ತೆ ಹೊರಗಡೆ ಮಳೆ ಸಿಕ್ಕಂದ್ರೆ ಮುಂದಿನ ವರ್ಷ ಹೊರಗಡೆ ಕ್ರಿಯೆ. ಅದಕ್ಕೆ ನಾನು ಹೇಳಿದೆ ಆ ಸಂದರ್ಭದಲ್ಲಿ ಏನಾದ್ರೂ ಬೊಣ್ಣೆ ಹುಳುಗಳಲ್ಲಿ ಏನಾದ್ರೂ ಕೊಂಡು ಹುಳು ಕಂಡು ಬಂತು ಅಂತಂದ್ರೆ ಅದಕ್ಕೆ 1 ಕೆಜಿ ಮೆಟ್ರೈಜಮ್ ಕೂಡ ಸೇರಿಸ್ತಕ್ಕಂಥದ್ದು ಬಹಳ ಸೂಕ್ತ. ಅಂದ್ರೆ 1 ಕೆಜಿ ಟ್ರೈಕೋಡರ್ಮ, 1 ಕೆಜಿ ಸೋಡೋಮೋನಸ್, 1 ಕೆಜಿ ಮೆಟ್ರೈಜಮ್ ಪೌಡರ್ ನ 1 ಟನ್ ಸಗಣಿ ಗೊಬ್ಬರಕ್ಕೆ, 1 ಟನ್ ಸಗಣಿ ಗೊಬ್ಬರಕ್ಕೆ ಈಗ ನಿಮಗೆ ಇಷ್ಟು ಬಳಸಕ್ ಆಗಲ್ಲ ಅಂತಂದ್ರೆ ಜಸ್ಟ್ 1 ಟನ್ ಎರಡು ಸಗಣಿ ಗೊಬ್ಬರ ಬಂತು. 2 ಟಾಕ್ಟರ್ ಅಂದ್ರೆ ಹಾರ್ಡ್ಲಿ 1-5 ಟನ್ ಸಿಕ್ಕಿದ್ರು. ಆ 5 ಟನ್ ಅಂದ್ರೆ 5 ಕೆಜಿ ಟ್ರೈಕೋಡರ್ಮ, 5 ಕೆಜಿ ಸೋಡೋಮೋನಸ್, 5 ಕೆಜಿ ಮೆಟ್ರೈಜಮ್ ಪೌಡರ್ ನೇರವಾಗಿ ಗೊಬ್ಬರದ ಮೇಲೆ ಹೆಚ್ಚಿದೆ. ಎರಡು ಒಂದು 200 ಲೀಟರ್ ನಷ್ಟು ಒಂದು 10 ಲೀಟರ್ ಬಿಡಿ, ಹಾಗೆ ನೇರವಾಗಿ ನೆರಳೆಲ್ಲ ಬಿಟ್ಬಿಡಿ. ಬಿಟ್ಟಾಗ ಏನ್ ಮಾಡ್ಬೇಡಿ, ಯಾವ್ದೋ ಕಾರಣಕ್ಕೆ ಮುಚ್ಚಕ್ ಹೋಗ್ಬೇಡಿ. ಅದೇನಾದ್ರೂ ಸ್ವಲ್ಪ ತೆಂಗಿನ ಬೆರೆಗಳು ಏನಾದ್ರೂ ಇದ್ರೆ ಸ್ವಲ್ಪ ಅದ್ರ ಭಾಗದಲ್ಲಿ ಮುಚ್ಚಿ ಅಂದ್ರೆ ಮೇಲೆ ಮೇಲ್ಭಾಗ ಮುಚ್ಚಿ ಹಾಗೆ ಬಿಡಿ. ಒಂದ್ 10 ದಿವಸ ಆದ್ಮೇಲೆ ಮತ್ತೆ ಅದನ್ನ ಓಪನ್ ಮಾಡಿ ಸ್ವಲ್ಪ ಪಲ್ಟಾಯಿಸಿ ಅಂದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಸಗಣಿ ಗೊಬ್ಬರದಲ್ಲಿ ಆ ಕಡೆ ಈ ಕಡೆ ಪಲ್ಟಾಯಿಸಿ ಅಂದ್ರೆ ಏನಾಗುತ್ತದೆ, ಮತ್ತೆ ಮಲ್ಲಿಟ್ಟ ಸೂಕ್ಷ್ಮಾಣು ಜೀವಗಳು ಮತ್ತೆ ಮಣ್ಣ ಸಗಣಿ ಗೊಬ್ಬರದ ಬೆರಕು ಬೆಳಿತೈತೆ. ಮತ್ತೊಂದು 20 ಲೀಟರ್ನಷ್ಟು 200 ಲೀಟರ್ನಷ್ಟು ಅಂದ್ರೆ 20 ಬಿಂದಿಗೆ ನೀರನ್ನ ಮತ್ತೊಂದು ಗುಂಡಿಗೆ ಅಂದ್ರೆ ಸಗಣಿ ಗೊಬ್ಬರ ಗುಂಡಿಗೆ ಹಾಕಿ ಮತ್ತೊಂದು 10 ದಿವಸ ಬಿಟ್ಟರೆ 20 ದಿವಸ ಆಗುತ್ತೆ. 20 ದಿವಸ ಆದ ನಂತರ ಎಲ್ಲೆಲ್ಲಿ ಟೊಮೆಟೊ ಗಿಡ ನಾಟಿ ಮಾಡ್ತಾರೋ ಆಯಾ ಜಾಗದಲ್ಲಿ ಮಣ್ಣಿನೊಂದಿಗೆ ಈ ಒಂದು 1/4 ಕೆಜಿ ಸಗಣಿ ಗೊಬ್ಬರ, ಒಂದು ಗಿಡಕ್ಕೆ 1/4 ಕೆಜಿ ಸಗಣಿ ಗೊಬ್ಬರನ ಆಯಾ ಜಾಗದ ಮಣ್ಣಿನೊಂದಿಗೆ ಬೆರೆಸಿ ನಾಟಿ ಮಾಡೋದ್ರಿಂದ ಮಣ್ಣಿನ ಬರ್ತಕ್ಕಂತ ರೋಗ ಮುಖ್ಯವಾಗಿ ಎಲೆಸುತ್ತಿರೋ ಆರ್ಟಿನರಿ ಎಲೆಸುತ್ತಿರೋ ಆಗಿರ್ಬೋದು ಅಥವಾ ರೋಗ ಆಗಿರ್ಬೋದು ಅಥವಾ ಮಣ್ಣೆ ರೋಗ ಪ್ಲಸ್ ಕಂಟ್ರೋಲ್, ಯಾವ್ದೇ ಕೀಟ ಹಾಳ ಅಥೆಯಟ್ಟಿಗೆ ಏನೋ ಸಮಸ್ಯೆ ಇದ್ರೆ ಕೀಟಗಳು ಕೂಡ ನಿಯಂತ್ರಣಕ್ಕೆ ಬರ್ತವೆ. ಇದೊಂದು ಬದಲಾವಣೆ ಬಹಳಷ್ಟು ಮುಖ್ಯ, ರೈತರಲ್ಲಿ ಬಹಳ ಪ್ರಮುಖವಾಗಿ ಬದಲಾವಣೆ ಆಗಬೇಕು, ಇದು ಒಂದು ಅವಶ್ಯಕತೆ. ಈ ಭಾರತ ರೈತರು ಯಾರು ಇದನ್ನ ಇದನ್ನ ಏನಂತಂದ್ರೆ ಸಗಣಿ ಗೊಬ್ಬರದ ಮೌಲ್ಯವರ್ಧನೆ ಅಂತ ಕರಿತೀವಿ. ಅಂದ್ರೆ ಸೂಕ್ಷ್ಮಾಣು ಜೀವಗಳಿಂದ ಸಗಣಿ ಗೊಬ್ಬರದ ಮೌಲ್ಯವರ್ಧನೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು ಅದ ಸಮಸ್ಯೆಗಳು ಟೊಮೆಟೊ ಅಂತ ಸಮಸ್ಯೆ, ಸಮಸ್ಯೆಯಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದೇ ರೋಗದ ಸಮಸ್ಯೆ, ಬಹಳಷ್ಟು ಸಮಸ್ಯೆ ರೋಗದ ಸಮಸ್ಯೆ, ಎರಚುಕ್ಕೆ ರೋಗ ಸಮಸ್ಯೆ ಆಗಿರ್ಬೋದು, ಎಲ್ಲಿ ಹಂಗಮಾರಿ ಆಗಿರ್ಬೋದು, ತಡ ಹಂಗಮಾರಿ ಆಗಿರ್ತಕ್ಕಂಥದ್ದು, ಎಲ್ಲಿ ಮುದುಕ ನಂಜು ರೋಗ ಆಗಿರ್ಬೋದು, ಅದು ಸಿಲಿಂಡರ್ ಬರ್ತಕ್ಕಂಥ ಸ್ವರ್ಗ ರೋಗ ಆಗಿರ್ಬೋದು ಅಥವಾ ಸಿಲಿಂಡರ್ ಬರ್ತಕ್ಕಂಥ ದುಂಡಾಣಿಂದ ಬರ್ತಕ್ಕಂಥ ಸ್ವರ್ಗ ರೋಗ ಆಗಿರ್ಬೋದು, ಬಹಳಷ್ಟು ರೋಗಗಳು ಬರ್ತವೆ. ಅಥವಾ ಕಾಯಿ ಮೇಲೆ ಬರ್ತಕ್ಕಂಥ ಚಿಕ್ಕೆ ರೋಗ ಆಗಿರ್ಬೋದು, ಎಲೆ ಮೇಲೆ ಬರ್ತಕ್ಕಂಥ ದುಂಡಾಣ ಸುತ್ತಿ ಬಹಳಷ್ಟು ರೋಗಗಳು. ಇದು ರೋಗದ ಸಂಖ್ಯೆ ಜಾಸ್ತಿ ಇಲ್ಲ. ರೋಗ ಪ್ಲಸ್ ಕೀಟ, ಕೀಟದ ಬಾಧನೆ ಕೂಡ ಜಾಸ್ತಿ, ರಸ ಇರ್ತಕ್ಕಂಥ ಕೀಟದ ಬಾಧೆ ಜಾಸ್ತಿ ಇದೆ. ಪಿನ್ ವರ್ಮ್ ಅಂತ ಹೇಳ್ತೀವಿ, ಕಾಯಿ ಮೇಲೆ ಬರ್ತಕ್ಕಂಥ ಒಂದು ಸಣ್ಣ ಪಿನ್ ವರ್ಮ್ ಇತ್ತೀಚಿನ ದಿವಸದಲ್ಲಿ ಜಾಸ್ತಿ ಆಗ್ತಕ್ಕಂಥ ಒಂದು ಕೀಟದ ಬಾಧೆ, ಬಹಳಷ್ಟು ಸಮಸ್ಯೆ ಕಂಡು ಬರ್ತಕ್ಕಂಥ. ಇದು ಒಂದು ಬದಲಾವಣೆ ರೈತರಲ್ಲಿ ಬರಬೇಕು ಅಂತ. ಇನ್ನೊಂದು ನಾನು ನರ್ಸರಿವರೆಗೆ ಬದಲಾವಣೆ ಹೇಳಕ್ಕೆ ಇಷ್ಟಪಡ್ತೀನಿ. ಟೊಮೆಟೊ ಬೆಳೆಗಾರ, ಟೊಮೆಟೊ ಬೆಳೆಗಾರರಿಗೆ ಕೀಟಗಳ ನಿರ್ವಹಣೆ ಮಾಡೋದು ಕೂಡ ಇನ್ನೊಂದು ವಿಧಾನ. ಅಂದ್ರೆ ಪ್ರತಿ ಟೊಮೆಟೊ ಆಗ್ತಕ್ಕಂತ ಪ್ರತಿ ಗಿಡದ ಒಂದು ಜಮೀನು ಒಂದು ಬೌಂಡ್ರಿ ಅಂತ ಇರ್ತದೆ. ಜಮೀನಿನ ಬೌಂಡ್ರಿ ಸುತ್ತ ಯಾವಾಗ್ಲೂ ಒಂದ್ ಸಾಲು ಚೆಂಡು ಹೂವು ಬೆಳಿಬೇಕು. ಪ್ರತಿ 12 ಸಾಲಿಗೆ ಒಂದ್ ಸಾಲು ಚೆಂಡು ಹೂವು ಬೆಳಿಬೇಕು. ಅದು 25 ಸಾಲಿಗೆ ಎರಡು ಸಾಲು ಚೆಂಡು ಹೂವು ಬೆಳಿಬೇಕು. ಒಂದು ಸಾಲು ತೆಗೆದು ಹಾಕಿ ಅಂತಲ್ಲ, ಸಾಲು ಪಕ್ಕ ಹಾಕಿ ಅಂತಕ್ಕಂಥದ್ದು. ಟೊಮೆಟೊ ಹಣ್ಣಿನ ಟೊಮೆಟೊ ಗಿಡದ ಪಕ್ಕ ಒಂದ್ ಸಾಲು ಅಂದ್ರೆ 12 ಸಾಲಿಗೆ ಒಂದು ಸಾಲು ಟೊಮೆಟೊ ಬೆಳೆ, ಮತ್ತು ಸುತ್ತ ಜಮೀನಿನ ಸುತ್ತ ಒಂದು ಟೊಮೆಟೊ ಬೆಳೆ ಬೆಳೆಯೋದ್ರಿಂದ ಕೀಟ ನಿರ್ವಹಣೆಗೆ ಸಾಧ್ಯ ಆಗುತ್ತೆ. ಎಸ್ಪೆಷಲಿ ಕಾಯಿ ಕೊರಿತಕ್ಕಂಥ ಕೀಟಗಳು, ಕಾಯಿ ಕೊರಿತಕ್ಕಂಥ ಒಂದು ಕೀಟ ಏನಿದೆಯಲ್ಲ, ಅದು ಈ ಹೂವಿನ ಮೇಲೆ ಮೊಟ್ಟೆ ಇಡೋದ್ರಿಂದ, ಈ ಹೂವಿನ ಮೇಲೆ ಮೊಟ್ಟೆ ಇಟ್ಟು ಮರಿ ಮಾಡೋದ್ರಿಂದ ಆ ನಿಮ್ಮ ಟೊಮೆಟೊ ಬೆಳೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಇದನ್ನ ಬಲೆ ಬೆಳೆಯಾಗಿ ಉಪಯೋಗ ಮಾಡ್ಕೊಳ್ತೀವಿ. ಇದನ್ನ ಬಲೆ ಬೆಳೆ ಅಂತ ಕರಿತೀವಿ. ಇದನ್ನ ಕೂಡ ಸ್ವಲ್ಪ ಯಾರ ರೈತರು ಇದನ್ನ ಜಾಸ್ತಿ ಅಡಾಪ್ಟ್ ಮಾಡ್ತಿಲ್ಲ, ಇದನ್ನ ಮಾಡೋದಿದ್ರೆ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಯಾಕಂದ್ರೆ ಇದನ್ನ ಹೆಂಗಿದೆ ಅಂತಂದ್ರೆ, ಟೊಮೆಟೊ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು 5-10 ದಿವಸ ಮುಂಚಿತವಾಗಿ ನೀವು ಚೆಂಡು ಹೂವನ್ನ ಬೆಳೆದಿರಬೇಕು. ಚೆಂಡು ಹೂವು ಒಂದು 10-12 ದಿವಸ ಹಾಕಿ ಸಸಿ ಸ್ವಲ್ಪ ದೊಡ್ಡದಿರಬೇಕು. ಈ ಹೂವು ಹಂತಕ್ಕೆ ಬಂದಾಗ, ಎಸ್ಪೆಷಲಿ ಟೊಮೆಟೊ ಹೂವಿನ ಹಂತಕ್ಕೆ ಬಂದಾಗ, ಇದು ಕೂಡ ಹೂವಿನ ಹಂತದಲ್ಲೆಲ್ಲ ಕಂಪ್ಲೀಟ್ ಹೂವಿನ ಹಂತದಲ್ಲಿ ಇರಬೇಕು. ಹಂಗಿದ್ರೆ ನಿಮಗೆ ಕೀಟ ನಿರ್ವಹಣೆ ಬಹಳ ಸೂಕ್ತ ಆಗುತ್ತೆ. ಇದೊಂದು ಬದಲಾವಣೆ ಬಂದ್ರೆ ಟೊಮೆಟೊ ಬೆಳೆಯೋದ್ರೆ ಕೀಟ ನಿರ್ವಹಣೆಗೆ ಸಹಕಾರಿ ಅಂತಕ್ಕಂಥದ್ದು ರೈತರಿಗೆ ಇಲ್ಲಿ ಮನವರಿಕೆ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಇದು ಬಹಳ ಸೂಕ್ತ ಅಂತ ಹೇಳಿದ್ರು. ಇನ್ನೊಂದು ರೈತರು ಬಹಳಷ್ಟು ಕೇಳ್ತಿದ್ದೆ, ಗೊಬ್ಬರಗಳು ಬಳಸೋದು ಯಾವ ರೀತಿ ಸರ್, ಗೊಬ್ಬರಗಳು ಬಳಸ್ತಾ ಮಾಡಬೇಕು. ನಮ್ಮ ಸಂಕ್ರಮಣ ತಳಿಗಳಿಗೆ ಆಯ್ತಂತಂದ್ರೆ, ಉದಾಹರಣೆಗೆ ಎಷ್ಟು ಬೇಕು ಅಂತಕ್ಕಂಥ ಒಂದ್ ಸ್ವಲ್ಪ ಹೇಳ್ತೀನಿ. ಎಷ್ಟು ಬೇಕಾಗುತ್ತೆ ಅಂತಂದ್ರೆ, ಇಡೀ 1 ಎಕರೆ ಜಮೀನು ಇತ್ತು ಅಂತಂದ್ರೆ ಒಂದು 217 ಕೆಜಿಸ್ಟ್ ಯೂರಿಯಾ ಪ್ರಮಾಣ ಬೇಕಾಗುತ್ತೆ, 625 ಕೆಜಿಸ್ಟ್ ಸೂಪರ್ ಬೇಕಾಗ್ತದೆ, 166 ಕೆಜಿ ಪೊಟಾಸ್ ಒಂದ್ ಎಕರೆಗೆ ಬೇಕಾಗುತ್ತೆ. ವಿವಿಧ ಹಂತದಲ್ಲಿ ಹಾಕ್ಬೇಕಾಗುತ್ತೆ. ಅದನ್ನ ನಾನು ಹೇಳೋದಿಷ್ಟು ರೈತರಿಗೆ, ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ರೈತರು ಗೊಬ್ಬರಗಳು ಕೊಡೋದನ್ನ ಪ್ರಾಕ್ಟೀಸ್ ಮಾಡಿ. ಮಣ್ಣಿನ ಪರೀಕ್ಷೆ ಆದ ಮೇಲೆ ಬಹಳಷ್ಟು ರೈತರಿಗೆ ಹೇಳ್ತಿದ್ರು, ಮಣ್ಣಿನ ಪರೀಕ್ಷೆ ಮಾಡ್ಕೊಳ್ತಿಲ್ಲ. ಪ್ರತಿಯೊಂದು ಬೆಳೆ ಕನಿಷ್ಠ 2-3 ಬೆಳೆ ಆದ್ಮೇಲೆ ಒಂದು ಮಣ್ಣು ಪರೀಕ್ಷೆ ಕಂಪಲ್ಸರಿ ಅವಶ್ಯಕತೆ. ಯಾಕಂದ್ರೆ ಮಣ್ಣಲ್ಲಿ ಏನ್ ಕೊರತೆ ಇದೆ, ಆ ಕೊರತೆಯ ಆಧಾರದ ಮೇಲೆ ನೀವು ಪೋಷಕಾಂಶಗಳನ್ನ ಕೊಡ್ಬೇಕಾಗ್ತದೆ. ಉದಾಹರಣೆ, ನಿಮ್ಗೆ ಯಶಸ್ವಿಯಾಗಿ ಪೊಟಾಸ್ ನಿಮ್ಮ ಜಮೀನಲ್ಲಿ ಇತ್ತಂದ್ರೆ ಪೊಟಾಸ್ ಅಂತ ಕಡಿಮೆ ಮಾಡಿ. ಅಂದ್ರೆ ನಾವು ಒಂದು ಬೆಳೆ ನಿರ್ಧಾರ ಮಾಡ್ತೀವಿ, ಇಷ್ಟು ಬೆಳೆ ಈ ಒಂದು ಬೆಳೆಗೆ ಇಷ್ಟು ಅವಶ್ಯಕತೆ ಅಂತಕ್ಕಂಥ, ಇಷ್ಟು ಅವಶ್ಯಕತೆ ಅದು ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಅಂಶದ ಮೇಲೆ ನಿರ್ಧಾರ ಆಗಿರ್ತದೆ. ಇದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಇದು ಬಹಳ ಸೂಕ್ತ ಅಂತಕ್ಕಂಥ. ಈಗ ನಾನಾಗ್ಲೇ ಹೇಳಿದೆ, 217 ಕೆಜಿ ಯೂರಿಯನ್ನು ಯಾವಾಗ ಕೊಡ್ಬೇಕು ಅಂತಂತವಾಗಿ ಕೊಡ್ಬೇಕು. ನಾಟಿ ಸಂದರ್ಭದಲ್ಲಿ, ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ನಾಟಿ ಮಾಡಿ 6 ವಾರ ಆದ್ಮೇಲೆ, ಅಥವಾ ನಾಟಿ ಆಗಿ ಇನ್ನೂ 1 ತಿಂಗಳಾದ್ಮೇಲೆ ಅದನ್ನ ಅಂತಂತ ಅದು 3 ಹಂತದಲ್ಲಿ ಕೊಡ್ಬೇಕಾಗ್ತದೆ. ಸೂಪರ್ ಅನ್ನು ಕೂಡ ಹೆಚ್ಚುವಾಗಿ ನಾವು ಬೇಸಲ್ ಕೊಡಿ ಅಂತ ಹೇಳ್ತಿದ್ವಿ. ಬೇಸಲ್ ಕೊಡೋದ್ರ ಜೊತೆಗೆ ಕೂಡ ಇದನ್ನು ಹಂತವಾಗಿ ಬಳಸಿದ್ರು ಕೂಡ ಒಳ್ಳೇದು ಅಂತಕ್ಕಂಥ ಇತ್ತೀಚೆಗೆ ಬರ್ತದೆ. ಪೊಟಾಸ್ ಅದೇ ರೀತಿ ಕೂಡ ಹಂತವಾಗಿ ಬಳಸಿದ್ರು ಒಳ್ಳೇದು, ರಿಸಲ್ಟ್ ಚೆನ್ನಾಗಿದೆ. ಈಗ ಬರ್ತಕ್ಕಂತ ಒಂದು ಇದನ್ನ ನಾವು ಇದಲ್ದೇ ಇತ್ತೀಚೆಗೆ ಫರ್ಟಿಗೇಷನ್ ಶೆಡ್ಯೂಲ್ಸ್ ಅಂತ ನಾವು ಬಹಳಷ್ಟು ಫಾಲೋ ಮಾಡ್ತೀವಿ. ನಾನು ಸಿಲಿವರಿ ಕೊಡೋಕೋಬೇಕಾದ್ರೆ ಫರ್ಟಿಗೇಷನ್ ಶೆಡ್ಯೂಲ್ ಮಾಡ್ತಾರೆ. ಆ ಫರ್ಟಿಗೇಷನ್ ಶೆಡ್ಯೂಲ್ ಅನ್ನ ನಾವೇನಿದೆ ನೇರವಾಗಿ ಲಾಸ್ಟ್ ಒಂದು ನಂಬರ್ ಕೊಟ್ಟಿರ್ತೀನಿ, ನೇರವಾಗಿ ಸಂಪರ್ಕ ಮಾಡಿದ್ರೆ ಆ ಶೆಡ್ಯೂಲ್ ಕೂಡ ನಮ್ಮ ರೈತರಿಗೆ ವಾಟ್ಸಪ್ ಮುಖಾಂತರ ಆ ಶೆಡ್ಯೂಲ್ನ ಕಳಿಸ್ಕೊಡ್ತೀವಿ. ನೇರವಾಗಿ ಡ್ರಿಪ್ ಮುಖಾಂತರ ಕೂಡ ನೀವು ಫರ್ಟಿಗೇಷನ್ ಶೆಡ್ಯೂಲ್ ಅಂತಂದ್ರೆ ಈ ರಾಸಾಯನಿಕ ಏನು ವಸ್ತುಗಳು ಇದಾವೆ, NPK ಸಾರ್ವಜನಿಕ ರಂಜಕ ಪೊಟಾಸ್, ಇವನ್ನ ನೀರಿನ ಮುಖಾಂತರ ಡ್ರಿಪ್ ಮುಖಾಂತರ ಕೊಡ್ತಕ್ಕಂಥ ಒಂದು ವಿಧಾನ. ಕೊಡೋದ್ರಿಂದ ಏನಾಗ್ತದೆ ಅಂದ್ರೆ, ಗಿಡಕ್ಕೆ ಬೇಕಾದಂತ ಉಪಯೋಗವನ್ನು ಸಿಗದ ಅಂಶನೂ ಜಾಸ್ತಿ ಆಗ್ತದೆ. ಉಪಯೋಗಿಸ್ತಕ್ಕಂಥ ಗಿಡ ಉಪಯೋಗಿಸ್ತಕ್ಕಂಥ ರೀತಿ ಅಂಶ ಜಾಸ್ತಿ ಇರ್ತದೆ, ಮತ್ತು ಆಗ್ತಕ್ಕಂಥ ಖರ್ಚು ಕೂಡ ನಿಮಗೆ ಕಡಿಮೆ ಇದ್ದು ಬೆಳವಣಿಗೆಗೆ ಹೆಚ್ಚು ಸಹಕಾರಿ. ಆ ದೃಷ್ಟಿಯಿಂದ ಇದನ್ನ ಫರ್ಟಿಗೇಷನ್ ಶೆಡ್ಯೂಲ್ ಕೂಡ ರೈತರು ಮಾಡಬಹುದು ಅಂತಕ್ಕಂಥ ಒಂದು ವಿಚಾರ. ರೈತರಿಗೆ ನಾನು ಇನ್ನೊಂದು ಕಷ್ಟಪಟ್ಟಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ರೈತರು ನಾಟಿ ಮಾಡೋ ಸಂದರ್ಭದಲ್ಲಿ ಕೇಳ್ತಿರ್ತಾರೆ, ಬೇವಿನಿಂಡಿ ಬಳಸ್ಬೇಕಲ್ಲ ಸರ್. ಹೌದು, ಬೇವಿನಿಂಡಿ ಕೂಡ ಕೀಟಗಳ ನಿರ್ವಹಣೆಗೆ, ಕೀಟ ಒಂದೇ ಅಲ್ಲ, ಬೇವಿನಿಂಡಿ ಅಥವಾ ಒಂಗೆಹಿಂಡಿ ಕೂಡ ಬಹಳ ಕೀಟಗಳ ನಿರ್ವಹಣೆಗೆ ಎಷ್ಟು ಬಳಸ್ಬೇಕಾಗ್ತದೆ ಎಕರೆಗೆ, 100 ಕೆಜಿಸ್ಟ್ ಬೇವಿನಿಂಡಿಯನ್ನ ಬಳಸ್ತಾರೆ. 100 ಕೆಜಿಸ್ಟ್ ಬೇವಿನಿಂಡಿ ಅಂದ್ರೆ ಯಾವ ರೀತಿ ಬಳಸ್ಬೇಕು ಅಂತಂದ್ರೆ, ಯಾವಾಗ್ಲೂ ಬಳಸೋದಕ್ಕಿಂತ ನಾಟಿ ಮಾಡೋದಕ್ಕಿಂತ ಮುಂಚಿತ ಮಣ್ಣಿಗೆ ಸೇರಿರ್ಬೇಕಲ್ಲ. ಯಾವಾಗ ಮಾತ್ರ ನೀವು ನಾಟಿಗೆ ಮಾಡೋದಕ್ಕಿಂತ ಮುಂಚಿತವಾಗಿ ಮಣ್ಣಿಗೆ ಸೇರಿರ್ಬೇಕು. 2-3 ದಿವಸ ತಣ್ಣಿಗೆ ನಿಧಾನವಾಗಿ ನೀರಿನ ಒಂದು